ಈ ಕಡಿಮೆ ಆಗ್ತಾ ಹೋದಂಗೆ ತುಂಬಾ ದಿನಗಳು ಇರುವುದರಿಂದ ಕಾಫಿ ಗಿಡಕ್ಕೆ ಪೋಷಕಾಂಶ ಹೀರಿಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಆಕ್ಸಿಡೇಷನ್ನು ಕಡಿಮೆ ಆಗಿಬಿಡುತ್ತೆ. ಎಲ್ಲ ಮಣ್ಣಿನ ಕೊಲಾಯ್ಡ್ಸ್ಗಳು, ಮಣ್ಣಿನ ಕಣಗಳು ಎಲ್ಲ ನೀರಿನಿಂದ ತುಂಬಿದ್ರಿಂದ ಅಲ್ಲಿ ಆಮ್ಲಜನಕ ಕೊರತೆಯನ್ನು ನಾವು ಕಾಣ್ತೀವಿ. ಈ ಆಮ್ಲಜನಕ ಕೊರತೆ ಆದಾಗ ಸಾಮಾನ್ಯವಾಗಿ ಈ ಗಿಡಗಳು ಯಾವ ಪೋಷಕಾಂಶವೂ ಹೀರ್ಕೊಳ್ಳಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸರ್, ಹಸಿರಾಗಿರ್ತಕ್ಕಂಥ ಎಲೆ ಕ್ರಮೇಣ ಲೈಟ್ ಗ್ರೀನ್ ಆಗತ್ತೆ, ತಿಳಿ ಹಸಿರು ಬಣ್ಣದಿಂದ ಮತ್ತೆ ಹಳದಿ ಬಣ್ಣಕ್ಕೆ ಯೆಲೋ ಕಲರ್ ಆಗ್ತಕ್ಕಂಥ ಸನ್ನಿವೇಶ ಆಗತ್ತೆ. ಒಂದು ಸಾರಿ ಇದು ಸಿವಿಯರ್ ಕಂಡೀಷನ್ ಆದಾಗ ತುಂಬಾ ಎಲೆನೇ ವೈಟ್ ಕಲರ್ ಆಗಿ ಗೋಚರಿಸುತ್ತೆ. ಸಾಮಾನ್ಯವಾಗಿ ಇದನ್ನ ನಾವು ಇಮಿಡ್ ಮಾನ್ಸೂನ್ ಟೈಮ್ ಅಲ್ಲಿ ನಾವು ನೋಡ್ತೇವೆ, ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮುಂಗಾರಿನ ಮಧ್ಯದಲ್ಲಿ ನೋಡ್ತೀವಿ. ಈ ತರ ಆದಾಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು ಹೇಳ್ತೀವಿ ಅದು ಎಫೆಕ್ಟ್ ಆಗಿಬಿಡತ್ತೆ, ಬಹಳಷ್ಟು ತೊಂದರೆ ಆಗುತ್ತೆ ಅದಕ್ಕೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಏನು ಮಾಡುತ್ತೆ ಅಂದರೆ ಗಿಡಕ್ಕೆ ಬೇಕಾಗಿರ್ತಕ್ಕ ಊಟವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡತ್ತೆ. ಈ ಒಂದು ಶಕ್ತಿಯನ್ನು ಕಳೆದಾಗ ಪ್ರಸ್ತುತ ವರ್ಷ ಬರ್ತಕ್ಕಂಥ ಬೆಳೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಬೇರಿಂಗ್ ವುಡ್ ಅಂತ ಹೇಳ್ತೀವಿ, ಅದೇ ಒಂದು ಬ್ರ್ಯಾಂಚಲ್ಲಿ ನೆಕ್ಸ್ಟ್ ಬೇರಿಂಗ್ ವುಡ್ಡು ಸಹ ಇದಕ್ಕೆ ಅಫೆಕ್ಟ್ ಆಗುತ್ತೆ. ಪ್ರಸ್ತುತ ವರ್ಷದ ಬೆಳೆ ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಬೆಳೆಯೂ ಸಹ ತೊಂದರೆಗೆ ಅನುಗುಣವಾಗುತ್ತೆ. ಇದರಿಂದ ಕಾಫಿ ಇಳುವರಿಯಲ್ಲಿ ತುಂಬ ನಷ್ಟ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಸರ್. ಅದ ಕಾರಣಕ್ಕೆ ಈ ಒಂದು ಮಿಡ್ ಮನ್ಸೂನಲ್ಲಿ ಪೋಷಕಾಂಶ ನಿರ್ವಹಣೆ ಅತಿ ಅವಶ್ಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ತಾವೇನು ಹೇಳ್ತಿರಲ್ಲ, ಯಾವ ಸಮಯದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನೀಡಬೇಕು ಅಂತೀರಿ ಸರ್? ಇದು ಒಂದು ಸಮಂಜಸವಾದ ಪ್ರಶ್ನೆಯನ್ನು ಕೇಳಿದಿರಿ. ಮೊದಲನೇದಾಗಿ ತಿಳಿದುಕೊಳ್ಳುವ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ನಾವು ಪ್ರೀ ಮಾನ್ಸೂನ್ ಅನ್ನ ರಾಕ್ ಫಾಸ್ಫೇಟ್ ಅಂತ ಕೊಟ್ಟಿರ್ತೀವಿ, ಸಲಿರಂಜಕವನ್ನ ಕೊಟ್ಟಿರ್ತೀವಿ. ಈ ಸಲಿರಂಜಕದ ಒಂದು ವಿಶೇಷತೆ ಏನು ಅಂದ್ರೆ, ಮಣ್ಣಿಗೆ ಸೇರಿಸಿದ ತಕ್ಷಣ ಇದು ಮಣ್ಣಿನ ಜೊತೆ ಸಂಯೋಗ ಹೊಂದಿ ಅಲ್ಲಿ ಕೂತ್ಬಿಡತ್ತೆ. ಇದು 100 ಕೆಜಿ ಏನಾದರೂ ಸಲಿರಂಜಕವನ್ನ ನೀವು ನೀಡಿದ್ದೆ ಆದ್ರೆ ಬೆಳಗ್ಗೆ ಸಿಗತಕ್ಕಂಥದ್ದು ಕೇವಲ 10 ಕೆಜಿ ಅಷ್ಟೇ ಪ್ರಮಾಣದಲ್ಲಿ. ಅಂದ್ರೆ ಇದರದ್ದು ಯೂಸ್ ಎಫಿಷಿಯನ್ಸಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಮಣ್ಣಿನ ಜೊತೆ ಸಂಯೋಗ ಹೊಂದಿ ಬಂಧಿತ್ವ ಆಗಿಬಿಡತ್ತೆ. ಈ ಬಂಧಿತ್ವ ಆದ್ಮೇಲೆ ಇದು ಯಾವಾಗಲೂ ನಮ್ಮ ಮಣ್ಣಲ್ಲಿ ಇರುತ್ತೆ, ಇದು ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ ನಮಗೆ ಕಾಲಕ್ರಮೇಣವಾಗಿ ಸಿಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಈ ನೈಟ್ರೋಜನ್ ಮತ್ತು ಪೊಟ್ಯಾಷ್ ಅನ್ನತಕ್ಕಂಥ ಅಂಶ ಏನಿದೆ, ಈ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿರುವುದರಿಂದ ಹೆಚ್ಚು ಮಳೆ ಬೀಳ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇದು ನೀರಿನ ಜೊತೆ ಕೊಚ್ಚಿ ಹೋಗಿರುತ್ತೆ. ಇವೆರಡು ಪೋಷಕಾಂಶಗಳನ್ನು ನಾವು ಅವಶ್ಯವಾಗಿ ಈ ಟೈಮಲ್ಲಿ ಕೊಡಬೇಕಾಗತ್ತೆ, ಅಂದರೆ ಈ ಸಾರಜನಕ ಮತ್ತು ಪೊಟ್ಯಾಷನ್. ಹೌದು ಸರ್, ಈ ಸಾರಜನಕದಲ್ಲಿ ನಾವು ಸಾಮಾನ್ಯವಾಗಿ ಕೊಡುವುದಾದರೆ ಯೂರಿಯಾವನ್ನು ಕೊಡ್ತೀವಿ, ಅಂದರೆ 1 ಬ್ಯಾಗ್ ಯೂರಿಯಾ, ಅದ್ರ ಜೊತೆ 1/2 ಬ್ಯಾಗು ಎಮ್ ಒ ಪಿ ಅಂತ ಹೇಳ್ತೀವಿ, ಮೊಜಾಟಾ ಪೊಟ್ಯಾಷ್ ಅಂತ ಹೇಳ್ತೀವಿ, ಆ ಗೊಬ್ಬರವನ್ನು ನಾವು ಈ ಸನ್ನಿವೇಶದಲ್ಲಿ ಕೊಡ್ತೇವೆ. ಅಂದರೆ ಎಷ್ಟು ಪ್ರದೇಶಕ್ಕೆ ಅದು? ಅದು ಪರ್ ಎಕರೆಗೆ 1 ಬ್ಯಾಗ್ ಯೂರಿಯಾ, 1/2 ಬ್ಯಾಗು ಮ್ಯೂರಿಟಾ ಪೊಟ್ಯಾಷ್ ಅನ್ನು ಕೊಡ್ತೀವಿ. ಒಂದೊಂದು ಸಾರಿ ಏನು ಮಾಡ್ತೀವಿ, 2 ಬ್ಯಾಗ್ ಅಮೋನಿಯಂ ಸಲ್ಫೇಟು ಮತ್ತು 1 ಬ್ಯಾಗ್ ಎಮ್ ಒ ಪಿ ಅನ್ನು ಈ ನಮ್ಮ ರೈತರಿಗೆ ಶಿಫಾರಸನ್ನು ಮಾಡ್ತೀವಿ. ಇಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಯಾವ ಒಂದು ಕಾರಣಕ್ಕಾಗಿ ಈ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟು ಮತ್ತು ಮ್ಯೂರಿಟಾ ಪೊಟ್ಯಾಷನ್ ನೀಡಬೇಕು ಅಂತೀರಿ ಸರ್? ನಾವು ಸಾಮಾನ್ಯವಾಗಿ ನೋಡಬೇಕಂದ್ರೆ ಈ ಮಳೆ ಪ್ರಮಾಣ ಒಂದೊಂದು ಪ್ರದೇಶದಿಂದ ಒಂದೊಂದು ವರ್ಷದಿಂದ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ 1.5 ತಿಂಗಳು ಸಹ ಮಳೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಮಿಡ್ ಮನ್ಸೂನಲ್ಲಿ ಸ್ವಲ್ಪ ಈ ಒಂದು 2 ದಿವಸ ಗ್ಯಾಪ್ ಏನೋ ಸಿಗುತ್ತೆ. ಈ ಯೂರಿಯಾ ಹಾಕುವುದ ಉದ್ದೇಶ ಏನಪ್ಪ ಅಂದರೆ, ಇದು ಬೇಗ ಕರಿಗಿ ಗಿಡಗಳಿಗೆ ಸಿಗಲಿ ಅಂತ. ಒಂದು 2-4 ದಿವಸ ಏನಾದರೂ ನಮಗೆ ಗ್ಯಾಪ್ ಅನ್ನು ಸಿಗ್ತಾ ಇತ್ತಂದ್ರೆ ಅಮಾನ್ಯವಾಗಿ ನಾವು ಯೂರಿಯಾ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ. ಅದೇ ತುಂಬ ಕಂಟಿನ್ಯೂಸ್ ಆಗಿ ಸತತವಾಗಿ ಮಳೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನು ಕೊಡ್ತಾ ಇರ್ತೀವಿ. ಯಾಕೆಂದ್ರೆ 1 ದಿವಸ ಗ್ಯಾಪ್ ಇದ್ದಂದ್ರೆ ನಾವು ಅಮೋನಿಯಂ ಸಲ್ಫೇಟ್ ಅನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಈ ಯೂರಿಯಾವನ್ನ ಆ ಸಂದರ್ಭದಲ್ಲಿ ಸತತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ನಾವು ಏನೋ ಯೂರಿಯಾನ ಕೊಟ್ಬಿಟ್ರೆ ಕೊಚ್ಚಿ ಹೋಗ್ಬಿಡತ್ತೆ. ಅದು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಯೂರಿಯಾ ಆ ಟೈಮಲ್ಲಿ ಸುಮಾರು 2-5 ದಿವಸ 1 ವಾರವರೆಗೆ ಇದು ಟೈಮ್ ತಗೊಳತ್ತೆ. ಯಾಕಂದರೆ ಯೂರಿಯಾ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಗಿಡಗಳಿಗೆ ಸಿಗಲ್ಲ. ಇದು ಯೂರಿಯಾದಿಂದ ನೈಟ್ರೇಟ್ ಆಗಿ ಕನ್ವರ್ಟ್, ಇದು ಸಾಮಾನ್ಯವಾಗಿ 2-5 ದಿನಗಳು ಬೇಕಾಗತ್ತೆ. ಈ ಟೈಮಲ್ಲಿ ಪೋಷಕಾಂಶಗಳನ್ನು ನೀಡಿದರೆ, ಅಕಸ್ಮಾತ್ ಯೂರಿಯಾನೇ ನೀಡಿಬಿಟ್ರೆ ಕೊಚ್ಚಿ ಹೋಗತಕ್ಕಂಥ ಸಾಮಾನ್ಯ ಹೊರತೆ ನೈಟ್ರೋಜನ್ ಸಿಗಲ್ಲ, ಮತ್ತೆ ಅದೇ ಥರ ನಮಗೆ ಇಳುವರಿ ಅಂಶ ಆಗುತ್ತೆ. ಆದ ಕಾರಣ ಏನು ಮಾಡಬೇಕು ಅಂದರೆ, ಆ ಟೈಮಲ್ಲಿ ಸತತವಾಗಿ ಮಳೆ ಬರೋ ಟೈಮಲ್ಲಿ 2 ಬ್ಯಾಗ್ ಅಮೋನಿಯಂ ಸಲ್ಫೇಟನ್ನು ನೀಡಿದ್ದೆ ಆದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಮೋನಿಯಂ ಸಲ್ಫೇಟ್ ನೀಡಬೇಕು ಅಂದರೆ, ಅಮೋನಿಯಂ ಅಂದರೆ NH4 ಅಂತ ಅಂಶ,

ಅಮ್ಮತ್ತಿ ಹೊಸೂರು ಗ್ರಾಮತ್ರ ಪೂದ್ರಿಮಾಡ ಮುತ್ತಣ್ಣ ಮುತ್ತಣಿ ಇಂದು ಬೈಟಾಪಕ 5 ಗಂಟೆಗೆ ಮರಣಪಟ್ಟತೆ. 96 ಬೈತ್ರ ಪೂದ್ರಿಮಾಡ ಮುತ್ತಣ್ಣ ಮುತ್ತಣಿ ಐಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮತ್ತಿ ಹೊಸೂರುಳ್ಳ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆನ ಇದೇ ಸೆಪ್ಟೆಂಬರ್ 15ಕ್ಕೆ ಸರ್ಕಾರ ಮತ್ತೆ ಸರ್ಕಾರೇತರ ಸಂಸ್ಥೆಗೆ ಸೇರಿದಂಗೆ ಎಲ್ಲವೂ ಕೂಡ ಕೈಜೋಡಿಸೋಕೂ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಕೇಳಿಕೊಂಡಳೋ. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಪೂರ್ವಭಾವಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದೋ. ಈ ದಿನಾಚರಣೆ ಎಲ್ಲರ ಸಹಕಾರ ಅವಶ್ಯ ಉಟ್ಟು ವಿದ್ಯಾರ್ಥಿಗ ಎನ್ಸಿಸಿ ಎನ್ಎಸ್ಎಸ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗ ಎಲ್ಲವೂ ಕೈಜೋಡಿಸುವಂಗೆ ಆರ್ ಐಶ್ವರ್ಯ ಅವು ಕೇಳಿಕೊಂಡಳೋ. ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೊಡಗು ಜಿಲ್ಲಾ ಪಂಚಾಯತ್ ಮಡಿಕೇರಿ. 2024-25 ಸಾಲಿನ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಹಂಗೆ ಸಪ್ತಾಹನ ಜಿಲ್ಲಾ ಕಚೇರಿನ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 14 ಮುಟ್ಟ ಆಚರಿಸುವ ಗಿಳಿ ಕರ್ನಾಟಕ ರಾಜ್ಯನ ಸಾಕ್ಷರತಾ ನಾಡನ್ನಾಗಿ ಮಾಡುವ ಬಗೆಗೆ ಲೋಕಶಿಕ್ಷಣ ನಿರ್ದೇಶನಾಲಯ ಅನಕ್ಷರಸ್ಥರಿಗೆ ಅಕ್ಷರ ಜ್ಞಾನ ಮೂಡಿಸುವ ನವ ಸಾಕ್ಷರರಾಗಿ ಮಾಡುವ ಉದ್ದೇಶ ಸರ್ಕಾರದ್ದಾಗುಟ್ಟು ಶಿಕ್ಷಣದ ದೂರ ಆದವರನ್ನ ಗುರುತಿಸಿ ಅಂತವಕ್ಕೆ ಬುನಾದಿ ಶಿಕ್ಷಣ ಸುಲಭ ಲೆಕ್ಕಾಚಾರ ಮತ್ತೆ ಅಕ್ಷರ ಜ್ಞಾನ ಮಾಡಿಕೆ ಪ್ರಯತ್ನಿಸಲಾದೆ ದಿನೋಳ್ನ ವ್ಯವಹಾರಕ್ಕೆ ಅವಶ್ಯ ಇದ್ದ ಸಾಮರ್ಥ್ಯನ ಜಾಸ್ತಿ ಮಾಡುವ ಸಾಕ್ಷರತಾ ಕಾರ್ಯಕ್ರಮ ಮೂಲ ಗುರಿಯಾಗುಟ್ಟು ಈ ವರ್ಷದ ಗುರಿ ಬಹುಭಾಷೆಗಳ ಮೂಲ ಸಾಕ್ಷರತೆ ಉತ್ತೇಜಿಸುವುದು. ಈ ಕಾರ್ಬರ್ನ ಯಶಸ್ವಿಗೆ ಎಲ್ಲರೂ ಪ್ರೋತ್ಸಾಹ ನೀಡುವ ಹಂಗೆ ಕೊಡಗು ಜಿಲ್ಲೆನ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸುವ ಹಂಗೆ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಶಶಿಕಲಾ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಕೋಡಂಬೂರು ಜ್ಞಾನಜ್ಯೋತಿ ಎಜುಕೇಷನ್ ಸೊಸೈಟಿ ಇವರ ಕೂಡು ಕೂಟಂದ ಮಡಿಕೇರಿ ತಾಲೂಕು ಅಂತರ್ ಪ್ರಾಥಮಿಕ ಹೈಸ್ಕೂಲ್ ಮಕ್ಕಳ 2024-25 ಸಾಲಿನ ಪೈಪೋಟಿ ಇಂದು ಹೊತ್ತಾರೆ 9:30 ಮೂರ್ನಾಡು ವಿದ್ಯಾಸಂಸ್ಥೆನ ಆಟದ ಬಾಣಿಲಿ ವಿದ್ಯಾಸಂಸ್ಥೆನ ಅಧ್ಯಕ್ಷರು ಮುಕ್ಕಟ್ಟಿರ ರವಿ ಚಿಯನ್ನ ಅವು ಮುಖ್ಯಪಟ್ಟಾಗಿ ಕೂಡಿಯಾಡಿದ್ದು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗೆ ಸೆಪ್ಟೆಂಬರ್ 18 ಹೊತ್ತಾರೆ 11 ಮಧ್ಯಾಹ್ನ 1 ಮುಟ್ಟ ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಅಂಚಕ್ ತುಂಬಿಸಿದ ಅರ್ಜಿನ ಅಫಿಡವಿಟ್ ಮಾಡಿಸಿದ ಅರ್ಜಿನ ತಕಂಡವೇ ಸರ್ಕಾರಿ ಕೆಲಸಲಿ ಸತಾಯಿಸುದು ದುಡ್ಡು ಕೇಳುದು ತಡ ಮಾಡುದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ಸರ್ಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರು ಕಣ್ಣ ನೀಡಕ್ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳುವ ಹಂಗೆ ಕರ್ನಾಟಕ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳು. 66/11 kV ಅಂಗೆ ಶ್ರೀಮಂಗಲ ವಿದ್ಯುತ್ ಪೊನ್ನಂಪೇಟೆ ಇಲ್ಲಿ ವಿದ್ಯುತ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದರಿಂದ ಸೆಪ್ಟೆಂಬರ್ 11 ಅಂದರೆ ನಾಳೆ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ಗೋಣಿಕೊಪ್ಪ ಪೊನ್ನಂಪೇಟೆ ತಿತಿಮತಿ ದೇವರಪುರ ಮಾಯಾಮುಡಿ ಕುಂದ ಕಿರ್ಗೂರು ಹಾಕತ್ತೂರು ಕಳತ್ಮಾಡು ಹೊಸೂರು ಬಾಳೆಲೆ ದೇವನೂರು ಕಾನೂರು ಹುದಿಕೇರಿ ಶ್ರೀಮಂಗಲ ಕುಟ್ಟ ಬಿರ್ಹಾನಿ ಬೀರುಗ ನಾಲ್ಕೇರಿ ಟಿ ಶೆಟ್ಟಿಗೇರಿ ಹಂಗೆ ಸುತ್ತಮುತ್ತ ವಿದ್ಯುತ್ ಇರದುಳೆ ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೇಂದ್ರ ಸರ್ಕಾರದ ಮಿಷನ್ ಶಕ್ತಿ ಯೋಜನೆ ಅಡಿಲಿ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಜಿಲ್ಲಾ ಹೆಣ್ಣು ಮಕ್ಕಳ ಸಬಲೀಕರಣ ಘಟಕದ ಜಿಲ್ಲಾಧಿಕಾರಿಗಳ ಅನುಮೋದನೆ ಹಂಗೆ ಸೆಪ್ಟೆಂಬರ್ 11 ಅಂದರೆ ನಾಳೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಿಷನ್ ಸಂಯೋಜಕರ ಪ್ರಧಾನಮಂತ್ರಿ ಮಾತೃವಂದನ ಜಿಲ್ಲಾ ಸಂಯೋಜಕರು ಹಣಕಾಸು ಸಾಕ್ಷರತೆಗೆ ಮತ್ತೆ ಲೆಕ್ಕ ಪರಿಶೋಧಕ ಚಾಕ್ರಿಗೆ ಜಿಲ್ಲಾಧಿಕಾರಿ ಅವರ ಕಚೇರಿ ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿ ಸಂದರ್ಶನ ನಡೆದಿದೆ. ಎಲ್ಲಾ ದಾಖಲಾತಿಯೊಟ್ಟಿಗೆ 30 ಮುಂದೆನೆ ಹಾಜರಾಗುವ ಹಂಗೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ನಟರಾಜ್ ಅವು ತಿಳಿಸಿಯೋಳು. ರಾಜ್ಯ ಶಿಕ್ಷಣ ಸಂಸ್ಥೆ ಸಂಶೋಧನೆ ಮತ್ತೆ ತರಬೇತಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಂದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತೆ ಸಾಕ್ಷರತಾ ಸಪ್ತಾಹ ಕಾರ್ಬರ್ ಸೆಪ್ಟೆಂಬರ್ 12ರಂದು ಹೊತ್ತಾರೆ 10:30 ಪ್ಯಾಟಿನ ಜೂನಿಯರ್ ಕಾಲೇಜಿನ ಅಂಗಳಲ್ಲಿ ಜಿಮ್ನಾಸ್ಟಿಕ್ ಸಭಾಬಾಡಿಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವು ಕೂಡಿಯಾಡುವೆ. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೋಣಿಕೊಪ್ಪದ ಕ್ಯಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಹಾಗೂ ಟಾಟಾ ಕಾಫಿ, ಫೆಡರಲ್ ಬ್ಯಾಂಕ್, ಲೋಪಮುದ್ರಾ ಹಾಸ್ಪಿಟಲ್ ಇವರುಗಳ ಸಹಯೋಗದೊಂದಿಗೆ ಇದೇ 2024ರ ಸೆಪ್ಟೆಂಬರ್ 22ರಂದು 3ನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಕೆಟಗರಿಯಲ್ಲಿ ಈ ಮ್ಯಾರಥಾನ್ ನಡೆಯಲಿದೆ. ರಿಜಿಸ್ಟ್ರೇಷನ್ ಆರಂಭಗೊಂಡಿದ್ದು ಸ್ಕೂಲ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಸ್ಪರ್ಧಿಗಳು ಸಂಪರ್ಕಿಸಿ. ಕಾಲ್ಸ್ ಗೋಣಿಗೊಪ್ಪ. ಕಾಲ್ 9011990780690191980 ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3ರಿಂದ ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಬಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕಿರ್ಲೋಸ್ಕರ್ ಮಹೀಂದ್ರಾ ಐಶರ್ ಪಂಪ್ ಸೆಟ್ ಗಳು, ಅಲ್ಯೂಮಿನಿಯಂ ಮತ್ತು HDPE ಇರಿಗೇಷನ್ ಪೈಪ್ಸ್, ಸ್ಪ್ರಿಂಕ್ಲರ್ಸ್, ರೈನ್ ಗನ್, HDPE ಫ್ಯೂಷನ್ ವೆಲ್ಡಿಂಗ್, ಸ್ಟೀಲ್ ಬ್ರಷ್ ಕಟರ್, ಚೈನ್ಸಾ, ಸ್ಪ್ರೇಯರ್, ಕಾಫಿ ಬೋರ್ಡ್ ನ ಸಬ್ಸಿಡಿಯೊಂದಿಗೆ ಲಭ್ಯ. ಮಾಹಿತಿಗೆ ಸಂಪರ್ಕಿಸಿ ಕೊಡಗಿನ ಅಧಿಕೃತ ಮಾರಾಟಗಾರರು ಕರ್ಕೇರಾ ಮಷಿನ್ ಟೂಲ್ಸ್, ಬೈನೂರ್ ರೋಡ್, ಮಡಿಕೇರಿ. ಕಾಲ್ 9845-44-1898. ನಾಪೋಕ್ಲು ಕೊಡುವ ಸಮಾಜ ಪೊಮ್ಮಕ್ಕಡ ಪರಿಷತ್ರ ಆದರೆಯಲ್ಲಿ ಕೈ ಪೋಲ್ದು ತೀನಿ ನಮ್ಮೆ ಪೈಪೋಟಿ ಮಿಂಜ ಪ್ರದರ್ಶನ ಇದೇ ಸೆಪ್ಟೆಂಬರ್ 4-12 ಬ್ಯಾಳಾಚೆ ಪೋಲು 10 ಗಂಟೆಂಜ ನಾಪೋಕ್ಲು ಕೊಡುವ ಸಮಾಜ ಹತ್ರ ಹರದಾಸ ಅಪ್ಪನೆರವಂಡ ಅಪ್ಪಚಕವಿ ಸಭಾಬಾಡಲು ಪರಿಷತ್ರ ಅಧ್ಯಕ್ಷೆ ಶ್ರೀಮತಿ ಬಾಳೇಡ ನಿಶಾ ಮೇದಪ್ಪ ಎಂಡ ಪೊರೋಕಾರಿಕಲ್ ಕನಪಟ್ಟ ಬಿಂದುಗಳ ಉಪಸ್ಥಿತಿಯಲ್ಲಿ ನರ್ಪ. ತೀನಿ ನಮ್ಮೆಲು ಕೊಡುವ ಸಾಂಪ್ರದಾಯಿಕ ತೀನಿ ಪೈಪೋಟಿ ಪಿಂಜ ವಾಲಗದಾಟು ಪೈಪೋಟಿ ಕೂಡ ನನಗೆ ಪಲತರ ಪೈಪೋಟಿಯೂ ಇಪ್ಪ ಸ್ಟಾಲ್ ಕೂಡಿ ಇಪ್ಪ ವಿಚಾರ ಮಂಡನೆಯೂ ನಡೆಪದುಂಡು. ತೀನಿ ಪೈಪೋಟಿಲು ಕೂಡಿ ಆರುವವು ಪಲಾಕ 10 ಗಂಟೆಗಳು ಎಚ್ಚಿಟ್ಟವುಂಡು. ಪರಿಷತ್ರ ಸದಸ್ಯಂಗ ಪಿಂಜ ನಾರ ಪೊಮ್ಮಕ ಏರ ಸಂಖ್ಯೆಯಲ್ಲಿ ಬಂದಿದ್ದು ಕೂಡಿ ಆರುಣೊಂದು ನಾಪೋಕ್ಲು ಕೊಡುವ ಸಮಾಜ ಪೊಮ್ಮಕ್ಕಡ ಪರಿಷತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಗಾರ ಕಟ್ಟಣಿತೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 39,500 ರೂಪಾಯಿಯ 3+1+1 ಟೀಕ್ ವುಡ್ ಸೋಫಾ ಸೆಟ್ ಇದೀಗ 27,500 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಮಡಿಕೇರಿಯ ಕೊಡಗುಗೌಡ ಸಮಾಜದ ಕಟ್ಟಡದಲ್ಲಿ ನೂತನವಾಗಿ ನವೀಕರಣಗೊಂಡ ಈ ಹಿಂದಿನ ಸಭಾಭವನ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಚಿಕ್ಕ ಊಟದ ಹಾಲನ್ನು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ 15,000 ರೂಪಾಯಿ ದರದಲ್ಲಿ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಮಾಜದ ವ್ಯವಸ್ಥಾಪಕರನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9448503524. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗ 14 ಅಂತಾರಾಷ್ಟ್ರೀಯ ಸಾಕ್ಷರತಾ ನಾಳೆ ಪಿಂಜ ಸಪ್ತಾಹ. ನಾಳೆ ಲೋಕಾಯುಕ್ತಳುಂಡು ದೂರು ಅರ್ಜಿ ಸ್ವೀಕಾರ. ಸುದ್ದಿರ ವಿವರ. ಜಿಲ್ಲಾ ವಯಸ್ಕರ ಶಿಕ್ಷಣ ಅಧಿಕಾರಿಯರ ಕಚೇರಿ ಕೊಡಗು ಜಿಲ್ಲಾ ಪಂಚಾಯತ್ ಮಡಿಕೇರಿಯಲ್ಲಿ 2024-25 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪಿಂಜ ಸಪ್ತಾಹತ್ತಿನ ಜಿಲ್ಲಾ ಕಚೇರಿ ಕಾರ ಇದೇ ತಿಂಗ 1-14 ನಡೆತುವಂಡ ಮಾರಿಪತ್ತು ಕರ್ನಾಟಕ ರಾಜ್ಯದ ಪೂರ್ತಿ ಸಾಕ್ಷರತಾ ನಾಡಾಯಿತು ಮಾಡುವ ನಿಟ್ಟಿನಲ್ಲಿ ಲೋಕ ಶಿಕ್ಷಣ ನಿರ್ದೇಶನಾಲಯ ಅನಕ್ಷರಸ್ಥಕ್ಕೆ ಅಕ್ಷರಜ್ಞಾನ ಪಡಪಿಚಿಡುವಂಗಾಯಿತು. ಈ ಕಾಲತ್ರ ಧ್ಯೇಯವಾಕ್ಯ ಬಹುಭಾಷೆಗಳ ಮೂಲಕ ಸಾಕ್ಷರತೆ ಉತ್ತೇಜಿಸುವುದು ಕಾರ್ಬಾರ ಯಶಸ್ವಿಕ ಎಲ್ಲರೂ ಕೈಕೂಟನು ಎಂದು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಕೊಟ್ಟಣಿತು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ, ಪಿಂಜ ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಕೋಡಂಬೂರು ಜ್ಞಾನಜ್ಯೋತಿ ಎಜುಕೇಶನ್ ಸೊಸೈಟಿ ಈ ಅಂಗಡ ಕೂಟಾದ ನೆಲೆ ಮಡಿಕೇರಿ ತಾಲೂಕು ಮಟ್ಟತ್ರ ಅಂತರ್ ಪ್ರಾಥಮಿಕ ಪಿಂಜ ಹೈಸ್ಕೂಲ್ ಮಕ್ಕಳ ದಂಡಾರ್ಥ 24-25 ಸಾವಿರ ಕಳಿಕೂಟಕ್ಕೆ ಇಂದು ಪಲಾಕ 9:30 ಮೂರ್ನಾಡು ವಿದ್ಯಾಸಂಸ್ಥರ ಕಳಿಪರಂಬುಲು ಮೊಳಿಯಿಟ್ಟತ್ತು. ಈ ನಾರತ್ ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಶನ್ ಬೀರೈ, ಜ್ಞಾನಜ್ಯೋತಿ ಎಜುಕೇಶನ್ ಸೊಸೈಟಿರ ಅಧ್ಯಕ್ಷ ಮುಕ್ಕಾಟಿರ ರವಿ ಚಿಯಣ, ಶಿಕ್ಷಣ ಇಲಾಖೆಯ ಅಧಿಕಾರಿಯ ಮುಖ್ಯ ಪಟ್ಟಂಗ ಕೂಡಿಯಾಡಿ ತಿಂಚತ್ತು. ಪೊನ್ನಂಪೇಟೆ 66/11 kV ಪಿಂಜ ಶ್ರೀಮಂಗಲ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ರಿಪೇರಿ ಪಣಿ ಉಳ್ಳಾನಗೊಂಡು ನಾಳೆ ಪಲಾಕ 10:00 ವೈಪತ್ತು 5:00 ಉಪವಿಭಾಗಕ್ಕೆ ಅಡಂಗ ಎಲ್ಲಾ ಶಾಖೆಯ ವಿದ್ಯುತ್ ಬಳಂಬುವ